ಗೋಪಾಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬೇಕಾಯ್ತು ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ. ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು, ಸಮಯ 6:51 ಈಗ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಜೀವಿ ಭಾರತಾಂಬೆಗೆ ದಾಸ್ಯ ಶೃಂಖಲೆ ತೊಡಿಸೆವು ನಮ್ಮ ತಾಯಿ, ಭಾರತಾಂಬೆಗೆ ದಾಸ್ಯ ಶೃಂಖಲೆ ತೊಡಿಸೆವು ನಮ್ಮ ಎಲ್ಲೆಯ ದಾಟೋ ಶತ್ರುವ ರುಂಡು ದೊಳಿತಿಗೆ ಬೆಂಕಿ ಕುಂದಿಗೆ ಎದೆಗೆ ಒಡ್ಡಲು ಹೆದರೆವು ಹೀಗೆವು ರುಂದ ಕಡಿಯದೆ ಉಳಿಸೆವು ರುಂದ ಕಡಿಯದೆ ಉಳಿಸೆವು ಮೋಸವಾದರೆ ಸಹಿಸೆವು ನಮ್ಮ ತಾಯಿ ಭಾರತಾಂಬೆಗೆ ದಾಸ್ಯ ಶೃಂಖಲೆ ತೊಡಿಸೆವು ಗೀತೆ. ನನ್ನ ದೇಶ ಬಂಧುಗಳೇ ಕೇಳಿರಿ ಕಣ್ಣೀರ ಭಾರತ ಕರ್ಣಿಸಿ ಬಲಿದಾನ ಕೂರಿನ ಕಥನ ತಾನಾದ ಹುತಾತ್ಮ ಜವಾನ ಭಾರತ ಕರ್ಣಿಸಿ ಬಲಿದಾನ ನಮ್ಮ ಹಿಮ ಪರ್ವತ ದೇಶಭಕ್ತಿ ಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಿಲ್ಲ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬಿತ್ತರವಾಗಲಿದೆ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳುವಿರಿ. ಬಳಿಕ 8 ಗಂಟೆಗೆ ರೂಪಕ ಕನಸಿಗೆ ರೆಕ್ಕೆ ಕಟ್ಟೋಣ ಬಿತ್ತರವಾಗಲಿದೆ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ SRK ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾದ ನರಸರೆಡ್ಡಿಯವರು. ಇಂದಿನ ವಿಷಯ, ಕನ್ನಡ ಎಂದರೆ ಬರೀ ನುಡಿಯಲ್ಲ, ಬನ್ನಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ನರಸರೆಡ್ಡಿಯವರಿಂದ ಕೇಳೋಣ. ನಲ್ಮೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನರಸಾರೆಡ್ಡಿ. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೆ, ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹಿರಿದಿದೆ ಅಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಕನ್ನಡ ಬರೀ ಕರ್ನಾಟಕವಲ್ಲ, ಅಸೀಮ, ಅದು ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಕನ್ನಡವೆಂದರೆ ಜನಜಂಗುಳಿಯಲ್ಲ, ಜೀವನ ಶೈಲಿಯ ಒಂದು ವಿಧಾನ ಅದು. ವಾಯುವೆಂದರೆ ಬರೀ ಹವೆ ಅನ್ಕೊಂಡಿದ್ದೀರಾ? ಅಲ್ಲ, ಉಸಿರದು ಪಂಚಪ್ರಾಣ. ಕನ್ನಡವೆಂದರೆ ಬರೀ, ಕನ್ನಡ ಬರೀ ನುಡಿಯಲ್ಲ, ಸರಸ್ವತಿ ದೇವಿಯ ವೀಣೆಯಾಗಿದೆ. ಕನ್ನಡದ ಕುರಿತು ನಿಮಗೋಸ್ಕರ ಕನ್ನಡವೆಂದರೆ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲು ಬಹಳ ಜನ ಇದ್ದಾರೆ. ಹೌದು, ಕನ್ನಡ ಅಂದ್ರೆ ಬರೀ ನುಡಿ ಅಂತ ತಿಳ್ಕೊಂಡಿದ್ದಾರೆ. ಕನ್ನಡ ಭಾಷೆಯ ಒಂದು ಹಿರಿಮೆ ಗರಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏಕೆಂತ ಹೇಳಿದ್ರೆ ಉಚ್ಚರಿಸುವುದನ್ನೇ ಬರೀತದೆ. ಅಂತಹ ಭೂಮಂಡಲದ ಭಾಷೆ ನಮ್ಮ ಕನ್ನಡ ಭಾಷೆ. ಶೇಕಡ 99.99% ವೈಜ್ಞಾನಿಕ ಹಾಗೂ ತರ್ಕವದ್ದ ಭಾಷೆ ನಮ್ಮ ಕನ್ನಡ ಭಾಷೆ ರೀ. ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದು. ನಮ್ಮ ಕನ್ನಡ ಭಾಷೆ ಅಂದ್ರೆ ಎದ್ದು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ನನ್ನ ಕನುಮ ದೊರಕಿದ್ದೆ ಪುಣ್ಯ, ನಿಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮನಸ್ಸು ಚಿನ್ನ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಹನುಮ ದೊರಕಿದ್ದೆ ಪುಣ್ಯ, ಹಿಂಗೆ ಕಾವೇರಿ ನೀರ ಮನಸ್ಸು ಚಿನ್ನ. ಏರ್ ನೆಕ್ಸ್ಟ್. ಕನ್ನಡ ಎಂದರೆ ಬರೀ ನುಡಿಯಲ್ಲ, ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಪರಂಪರೆಯನ್ನು. ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು. ಹೌದು, ಕನ್ನಡ ಎಂದರೆ ಸರ್ವಸ್ವ. ಹೌದು, ಕನ್ನಡ ಭಾಷೆಯ ಕುರಿತು ಇನ್ನಷ್ಟು ಮಾತನಾಡೋಣ. ಈ ಹಾಡಿನ ಮಣ್ಣಿನ ಹೆಣ್ಣನ್ನು ಜರಿಬೇಡ, ಓ ಅಭಿತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೆಡಿಸದಿರು ಈ ಹೆಸರ ಮಾನಿ. ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ, ಓ ಅಭಿಮಾನಿ, ಓ ಅಭಿಮಾನಿ. ಿದರು ಕಲಿಗಳು ನಂತರನಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವಾದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ದಾಸರು ಉಳಿದಿಬುದು ನಿಮ್ಮಲಿ ಹೊಯ್ಸಳರ ಕಿಡಿಗಳು ಹೊನ್ನ ಮಡೆ ಸುರಿಸಿದ ಆರಿರಾಯರ ತೋಳ್ಬಲಗಳು ಹೇಳಿರಿ ಹೇಳಿರಿ ದುಡಿಯಿರಿ ಉಳಿಸಿರಿ ಕನ್ನಡ ಮಣ್ಣನ್ನು ಮರಿಬೇಡ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಇವರನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು ಕರುನಾಡಿನ ಸಾಂಸ್ಕೃತಿಯ ಗಮಲು ಅದು. ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಬೆಳೆಸೋಣ. ಕನ್ನಡಿಗರಾದ ನಾವು ಮಾತಿಗೆ ಹೇಳುವ ನಾವು ನಮ್ಮನ್ನ ಪ್ರಶ್ನಿಸಿಕೊಳ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದೊಂದು ಬರೀ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರ ಸತ್ವಯುತವಾದ ಭಾಷೆ ಕನ್ನಡ ಒಂದು. ಅದರಲ್ಲಿ ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದಿಂದಾಗಿಯೇ ಜಗದ ಕವಿ, ಯುಗದ ಭಾಷೆ ಅಂದ್ರೆ ಕನ್ನಡ. ಇದರಲ್ಲಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಹೌದು, ಕನ್ನಡ ಭಾಷೆ ಬರೀ ನುಡಿ ಆಗಿಲ್ಲ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತ ರತ್ನ ಪಡೆದ ವಿನೋಬಾ ಭಾವೆ ಕನ್ನಡ ಭಾಷೆಯ ಲಿಪಿಗೆ ಮಾರು ಹೋಗಿದ್ರವರು ಕನ್ನಡ ಲಿಪಿಯನ್ನ ವಿನೋಬಾ ಭಾವೆಯವರು. ಹೀಗೆ ಕನ್ನಡ ಭಾಷೆ ಬಗ್ಗೆ ಮಾತನಾಡುತ್ತಾ ಹೋದರೆ ನಿಲ್ಲಿಸೋದೇ ಕಷ್ಟ. ಕನ್ನಡ ಭಾಷೆ ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು, ನಾಡಿಗೆ ಕೀರ್ತಿ ತಂದವರು, ಹಲವಾರು ಸಾಧಕರು ಇದ್ದಾರೆ. ಇವರನ್ನು ನೋಡಿ ಕಲಿಯದವರೇ ಇಂದಿನ ಬಾಧಕರು. ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆ ಆಗದಿರಲಿ ಎಂದೆಂದು ದೇಶ ವಿದೇಶಗಳಲ್ಲಿ ಕರುಣಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದರೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾ ಕರುನಾಡ ತಾಯಿ ಸದಾ ಚಿನ್ಮಯಿ. ತಂತಿ ಮೀಟುವ ಸ್ನೇಹ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಕ್ಲೇಣಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ಕನ್ನಡ ಎಂದರೆ ಬರೀ ನುಡಿಯಲ್ಲ ಕಾರ್ಯಕ್ರಮವನ್ನ. ಕನ್ನಡ ಕೇವಲ ಒಂದು ದರ್ಜಾನ, ಕನ್ನಡ ಎಂದರೆ ನಮ್ಮೆರಡು ಕಣ್ಣುಗಳು. ಕನ್ನಡ ಅಭಿಮಾನ ಅನ್ನೋದು ಬಲವಂತ. ಅದು ಹೇಗೆ ಅಂತ ಹೇಳಿದ್ರೆ, ಕನ್ನಡವೆಂದರೆ ನಡೆ ಕನ್ನಡ, ತಂಪು ಕನ್ನಡ, ಇಂಪು ಕನ್ನಡ, ಉಸಿರು ಕನ್ನಡ, ಹಸಿರು ಕನ್ನಡ, ಕನ್ನಡ ಕನ್ನಡ. ಎಷ್ಟು ಚಂದ ಕನ್ನಡ ಭಾಷೆ, ಕೇಳುಗಂತಿಯನ್ನ ಕೇಳಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ನಾನು ಧ್ಯಾನಿಸುವೆ ಭೂತಯನ ಪಾತ್ರವ ಸೃಷ್ಟಿಸಿದ ಗೊರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ಅರ್ಜಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಬರೆದ ಪುಟ್ಟಣ್ಣನವರು ರಾಮಾವಧಿ ಮೆರೆದಂತೆ, ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆದಂತೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ತೈಲಪ್ಪರು, ಹೊಯ್ಸಳರು, ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳ್ವಿಕೆ ಮಾಡಿದವ್ರಿ. ಡಂಕಣಾಚಾರ್ಯ, ಜಕಣಾಚಾರ್ಯರು ಇಂತಹ ಅಮರ ಶಿಲ್ಪಿಗಳಿಗೆ ಕರ್ನಾಟಕ ನೆಲೆಯಾಗಿತ್ತು. ಹೌದು, ಕನ್ನಡ ನಾಡಿನಲ್ಲಿ ಕೃಷ್ಣ, ಶರಾವತಿ, ತುಂಗಾ, ಕಾವೇರಿಯಂತ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಹರಿತಾ ಇದ್ದಾವೆ. ಕನ್ನಡ ಬರೀ ನುಡಿಯಲ್ಲ, ಇದೊಂದು ಗ್ರಹವಾಗಿದೆ. ಕನ್ನಡಾಂಬೆಯು ಕನ್ನಡ ಮಾತನಾಡುವ ತನ್ನ ಮಕ್ಕಳಿಗೆ ಹೊಂದಿಕೊಳ್ಳುವ ಒಂದು ಗುಣ ನಮ್ಮ ಭಾಷೆಗಿದೆ. ನಮ್ಮಯ ಅಂತರಂಗಕ್ಕೆ ಮೀಟುವಂತಹ ಸುಮಧುರ ಗೀತೆಯೊಂದನ್ನ ಕೇಳಿಕೊಂಡು ಬರೋಣ.